ಹಿಂದಿನ ಪದ್ಯದಲ್ಲಿ ಪರಮಾತ್ಮ ಸರ್ವದೈವೋತ್ತಮ ಅಂಥೇಳಿ ಮೊದಲನೇ ಕಕ್ಷೆಯಲ್ಲಿ ಅವನನ್ನು ಗಣನೆ ಮಾಡಿ, ಈಗ ಎರಡನೇ ಕಕ್ಷೆಯಲ್ಲಿ ಪರಮಾತ್ಮನ ನಂತರದಲ್ಲಿ ನಿತ್ಯ ಮುಕ್ತಳಾಗಿರ್ತಕ್ಕಂಥ ಲಕ್ಷ್ಮೀದೇವಿಯನ್ನು ಸ್ತೋತ್ರ ಮಾಡ್ತಾರೆ. ಈ ನಳಿನ ಭವ ಜನನಿ ಲಕ್ಷ್ಮೀ ಜ್ಞಾನಬಲ ಭಕ್ತ್ಯಾದಿ ಗುಣ ಸಂಪೂರ್ಣ ನೆನಪಳು ಸರ್ವಕಾಲದಿ ಹರಿಕೃಪಾಬಲದಿ ಹೀನಳೆಣಿಪಲ ನಂತ ಗುಣದಿ ಪುರಾಣ ಪುರುಷಗೆ ಪ್ರಕೃತಿಗಿನ್ನು ಸಮಾನರೆನಿಸುವರಿಲ್ಲ ಮುಕ್ತ ಅಮುಕ್ತ ಸುರರೊಳಗೆ. ಈ ನಳಿನ ಭವ ಜನನಿ ಅಂದರೆ ಚತುರ್ಮುಖ ಬ್ರಹ್ಮದೇವರು, ನಳಿನ ಅಂದರೆ ಕಮಲ, ನಳಿನ ಭವ ಅಂದರೆ ಬ್ರಹ್ಮದೇವರು. ಈ ನಳಿನ ಭವ ಜನನಿ ಲಕ್ಷ್ಮೀ ಅಂದರೆ ಬ್ರಹ್ಮದೇವರಿಗೆ ಜನನಿಯಾಗಿರ್ತಕ್ಕಂಥ ತಾಯಿಯಾಗಿರ್ತಕ್ಕಂಥ ಲಕ್ಷ್ಮೀದೇವಿ. ಜ್ಞಾನಬಲ ಭಕ್ತ್ಯಾದಿ ಗುಣ ಸಂಪೂರ್ಣ ನೆನಪಳು, ಜ್ಞಾನ ಬಲ ಭಕ್ತ್ಯಾದಿಗಳಿಂದ ಗುಣಪೂರ್ಣಳು ಅಂತ ಕರೆಸ್ಕೋತಾಳೆ. ಹೇಗೆ ಅಂದರೆ ಸರ್ವಕಾಲದಿ ಹರಿಕೃಪಾ ಬಲದಿ, ಸರ್ವಕಾಲದಲ್ಲೂ ಅವಳು ಪೂರ್ಣ ಅಂತ ಅನ್ನಿಸ್ಕೊಳ್ಳೋದು ಭಗವಂತನ ಅನುಗ್ರಹದಿಂದ. ಅದೇ ಹೀನಳೆನಿಪಳ ಅನಂತ ಗುಣದಿ ಪುರಾಣ ಪುರುಷಗೆ, ಲಕ್ಷ್ಮೀದೇವಿ ದೇಶತಃ ಕಾಲತಃ ಪರಮಾತ್ಮಲಿಗೆ ಸಮಳು, ಅನಂತ ಗುಣಗಳಿಂದ ಕಡಿಮೆ. ಅದಕ್ಕೆ ಹೀನಳೆನಿಪಳು ಅಂದರೆ ತಾರತಮ್ಯದಲ್ಲಿ ಪರಮಾತ್ಮನಿಗಿಂತ ಅನಂತ ಗುಣದಿ ಹೀನಳು ಅಂದರೆ ಕಡಿಮೆ. ಯಾರಿಗೆ? ಪುರಾಣ ಪುರುಷಗೆ ಅಂದರೆ ಪುರಾತನ ಪುರುಷನಾದ ಪರಮಾತ್ಮನಿಗಿಂತ ಲಕ್ಷ್ಮೀದೇವಿ ಗುಣದಿಂದ ಕಡಿಮೆ. ಪ್ರಕೃತಿಗಿನ್ನು ಸಮಾನರೆನಿಸುವರಿಲ್ಲ, ಈ ಲಕ್ಷ್ಮೀದೇವಿಗೆ ಅಥವಾ ಚೇತನ ಪ್ರಕೃತಿಗೆ ಅಭಿಮಾನಿಯಾಗಿರ್ತಕ್ಕಂಥ ಮಹಾಲಕ್ಷ್ಮಿಗೆ ಮುಕ್ತ ಅಮುಕ್ತ ಸುರರೊಳಗೆ ಸಮಾನರೆನಿಸುವವರು ಯಾರೂ ಇಲ್ಲ. ನಿತ್ಯ ಮುಕ್ತಳಾಗಿರ್ತಕ್ಕಂಥವಳು ಲಕ್ಷ್ಮೀದೇವಿ. ಇದೆಲ್ಲವೂ ಕೂಡ ಪರಮಾತ್ಮನ ಕೃಪಾಬಲದಿಂದ ಸಾಧ್ಯವಾಗಿರುವಂಥದ್ದು ಅನ್ನೋ ವಿಚಾರವನ್ನಿಲ್ಲಿ ತಿಳಿಸ್ತಾರೆ. ಇಲ್ಲಿ ಜ್ಞಾನಬಲ ಭಕ್ತ್ಯಾದಿ ಗುಣ ಸಂಪೂರ್ಣ ನೆನಪಳು ಅಂತ ಹೇಳಿದ್ರೆ ಬ್ರಹ್ಮಾದಿ ದೇವತೆಗಳಿಗಿಂತ ಅತ್ಯಧಿಕವಾಗಿರ್ತಕ್ಕಂಥ ಸಂಪೂರ್ಣವಾದ ಜ್ಞಾನ ಬಲ ಭಕ್ತಿ ಇದರಿಂದ ಕೂಡಿರ್ತಕ್ಕಂಥವಳು ಲಕ್ಷ್ಮೀದೇವಿ. ಆದರೆ ಹೀನಳೆನಿಪಳು ಅನಂತ ಗುಣದಿ ಪುರಾಣ ಪುರುಷಗೆ, ಪರಮಾತ್ಮನಿಗಿಂತ ಅನಂತ ಅನಂತ ಗುಣಗಳಿಂದ ತಾರತಮ್ಯದಿಂದ ಲಕ್ಷ್ಮೀದೇವಿ ಕಡಿಮೆ. ದೇಶತಃ ಕಾಲತಃ ಸಮಳು, ಅನಂತ ಗುಣಗಳಿಂದ ಕಡಿಮೆ ಆಗಿದ್ದರಿಂದ ಲಕ್ಷ್ಮೀದೇವಿಗೆ ಸಮಳು, ಸಮಳು ಹೌದು ಅಸಮಳು ಹೌದು ಅಂತ ಸಮಳು ಅಂತ ಈ ರೀತಿಯಾಗಿ ಕೂಡ ಕರೀತಾರೆ. ಇಂತಹ ಜಡ ಪ್ರಕೃತಿಗೆ ಅಭಿಮಾನಿಯಾಗಿರ್ತಕ್ಕಂತಹ ಲಕ್ಷ್ಮೀದೇವಿಗೆ ಮುಕ್ತ ಅಮುಕ್ತ ಸುರರೊಳಗೆ, ಮುಕ್ತ ದೇವತೆಗಳಲ್ಲಾಗಲಿ ಅಮುಕ್ತ ದೇವತೆಗಳಲ್ಲಾಗಲಿ ಯಾರೂ ಕೂಡ ಸಮಾನ ಸ್ಕಂದರು ಅಂತ ಇಲ್ಲವೇ ಇಲ್ಲ. ಈಗ ಅಂತಲ್ಲ, ಹಿಂದೆ ಮುಂದೆ ಎಂದೆಂದಿಗೂ ಯಾವ ಕಾಲದಲ್ಲೂ ಕೂಡ ಲಕ್ಷ್ಮಿಗೆ ಸಮರಾದವರು ಮತ್ತಾರೂ ಇಲ್ಲ ಅನ್ನೋ ವಿಚಾರವನ್ನು ತಿಳಿಸ್ತಾರೆ. ಜೀವರೊಳಗೆ ಅಸೃಜ್ಯರು, ಮುಕ್ತರು, ಅಮುಕ್ತರು ಅಂತ ಸ್ಥೂಲವಾಗಿ ಮೂರು ವಿಭಾಗ. ಅಸೃಜ್ಯರು ಅಂದರೆ ಯಾರು ಅಂದರೆ ಸೃಷ್ಟಿಗೆ ಬರದೇ ಇರತಕ್ಕಂಥವ್ರನ್ನು ಅಸೃಜ್ಯರು ಅಂತ ಈ ರೀತಿಯಾಗಿ ಕರೆಯುವಂಥದ್ದು. ಸೃಷ್ಟಿಗೆ ಬಂದು ಲಿಂಗದೇಹ ಭಂಗವನ್ನು ಹೊಂದಿ ಕರ್ಮ ವಿಮೋಚನ ದ್ವಾರ ಮುಕ್ತಿಯನ್ನು ಪಡೆದಿರ್ತಕ್ಕಂಥ ಜೀವರಿಗೆ ಮುಕ್ತರು ಅಂತ ಕರೆಯೋದು. ಇನ್ನೂ ಲಿಂಗದೇಹ ಭಂಗ ಆಗದೇ ಇರತಕ್ಕಂಥ ಜೀವರಿಗೆ ಸಲಿಂಗರು, ಅವರಿಗೆ ಅಮುಕ್ತರು ಅಂತ. ಈ ಲಿಂಗದೇಹ ಯುಕ್ತರಾದವರು ಅದರಿಂದ ಸಲಿಂಗರು ಅಂತ ಈ ರೀತಿಯಾಗಿ. ಹೀಗೆ ಜೀವಕೋಟಿಯಲ್ಲಿ ಮುಕ್ತ ಅಮುಕ್ತ ಜೀವರೆಲ್ಲರಿಗಿಂತಲೂ ಅತ್ಯಂತ ಶ್ರೇಷ್ಠಳು ಅಂತಾದರೆ ಲಕ್ಷ್ಮೀದೇವಿ. ಆದರೆ ಪರಮಾತ್ಮನಿಗಿಂತ ಕೋಟಿ ಕೋಟಿ ಗುಣದಿಂದ ತಾರತಮ್ಯದಲ್ಲಿ ಹೀನಳೆನಿಪಳು ಅಂತ ಲಕ್ಷ್ಮೀದೇವಿಯ ತಾರತಮ್ಯವನ್ನು ಈ ಪದ್ಯದಲ್ಲಿ ತಿಳಿಸ್ತಾರೆ.